ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೆಬ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:16. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇವೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ತಳಿಗಳು ಮತ್ತು ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಂದಿಗೆ ಸಂದರ್ಶನ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಕೃಷಿರಂಗದಲ್ಲಿ ಇದೀಗ ಕೇಳಿ ತೊಗರಿ ತಳಿಗಳು ಮತ್ತು ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮುರಳಿ ಅವರೇ. ನಮಸ್ಕಾರ. ತೊಗರಿ ನಮ್ಮ ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ. ಇದನ್ನು ನಾವು ಮುಂಗಾರಿನಲ್ಲೇ ಹೆಚ್ಚು ಬೆಳ್ಕೊಳ್ಳೋದು. ಹೌದು, ಒಂದು ರೀತಿ ಇದೊಂದು ದೀರ್ಘಾವಧಿ ಬೆಳೆ ಅಂತಲೇ ನಾವು ಪರಿಗಣಿಸ್ತೀವಿ. ಆದಷ್ಟು ಮುಂಚಿತವಾಗಿ ಬಿತ್ತನೆ ಮಾಡಿಕೊಂಡ್ರೆ ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಹೌದು. ಜೊತೆಗೆ ಇದು ದ್ವಿದಳ ಧಾನ್ಯದ ಬೆಳೆ ಆಗಿರೋದ್ರಿಂದ ಈ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸೋದ್ರಲ್ಲೂ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಏಕೆಂದರೆ ಸಾಕಷ್ಟು ಎಲೆಯನ್ನು ಉದುರಿಸುತ್ತೆ ಮತ್ತು ಬೇರಿನ ಗಂಟುಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗೆ ಅದನ್ನು ಒರಗಿಸುತ್ತೆ. ಖಂಡಿತ. ಹೀಗಾಗಿ ನಮ್ಮ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ತೊಗರಿ ಬೆಳೆ ಬಹಳ ಮುಖ್ಯವಾದಂಥದ್ದು. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಈ ತೊಗರಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಏಕೆಂದರೆ ಇವತ್ತು ನಾವು ಆಹಾರ ಧಾನ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ದ್ವಿದಳ ಧಾನ್ಯದ ಒಂದು ಉತ್ಪಾದನೆಯಲ್ಲಿ ಅಷ್ಟೊಂದು ಪ್ರಗತಿ ಸಾಧಿಸಿಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದನೇ ಈ ವಿಚಾರದ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ತೊಗರಿಯಲ್ಲಿರುವಂಥ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಆಗಲಿ, ತಿಳಿಸ್ಕೊಡೋಣ. ಈಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಒಂದು ಮನವಿ ಏನಂದರೆ, ಈ ವರ್ಷ ಒಂದು ಒಳ್ಳೆಯ ಮುಂಗಾರು ಪ್ರಾರಂಭ ಆಗುತ್ತೆ ಅಂತ ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿ ಬಂದಿದೆ. ಈ ಒಂದು ದೆಸೆಯಲ್ಲಿ ರೈತ ಬಾಂಧವರು ತಮ್ಮ ಜಮೀನನ್ನು ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಬಿತ್ತನೆಯನ್ನು ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮೊದಲನೆಯದಾಗಿ, ಈ ತೊಗರಿ ಒಂದು ದ್ವಿದಳ ಧಾನ್ಯ ಬೆಳೆಯಾಗಿದ್ದು 5-6 ತಿಂಗಳು ಕಾಲಾವಕಾಶವನ್ನು ತಗೊಳ್ತಕ್ಕಂಥ ಒಂದು ಬೆಳೆ. ಇದನ್ನು ನಾವು ಮುಂಚಿತವಾಗಿ ಬಿತ್ತನೆ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ದೆಸೆಯಲ್ಲಿ ನಮ್ಮ ರೈತ ಬಾಂಧವರು ಆದಷ್ಟು ಶಿಫಾರಸು ಮಾಡಿದ ಹೊಸ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮೊದಲನೆಯದಾಗಿ, ಈ ತಳಿ ಆಯ್ಕೆ ಬಂದಾಗ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ BRG-1 ಅಂತ ಒಂದು ತಳಿ ಬಹಳ ಮುಖ್ಯವಾದ ಒಂದು ತಳಿ. ಈ ಒಂದು ತಳಿಯನ್ನು ನಾವು ತಗೊಂಡಾಗ ಈ ತಳಿ ಬೀಜಗಳು ದಪ್ಪವಾಗಿರುತ್ತೆ, ಈ ಮಚ್ಚೆ ಬೀಜಗಳನ್ನು ಇದು ಹೊಂದಿರುತ್ತೆ. ಈ ಒಂದು ತಳಿಯನ್ನು ನಾವು ತರಕಾರಿಯಾಗಿ ಹಾಗೂ ಬೇಳೆಗಾಗಿ ಶಿಫಾರಸು ಮಾಡಿದ್ದೇವೆ. ಯಾಕಂದರೆ ಈ ಒಂದು ತಳಿಯನ್ನು ನಾವು ನೋಡಿದಾಗ ಬೀಜಗಳು ಈ ಬಟಾಣಿ ಥರ ದಪ್ಪ ಇದ್ದು ಮಚ್ಚೆ ಬಣ್ಣವನ್ನು ಹೊಂದಿರ್ತವೆ. ದಪ್ಪ ಇರೋದ್ರಿಂದ ರೈತರು ಹೆಚ್ಚಾಗಿ ಇದನ್ನು ಈ ಹಸಿಕಾಯಿಯಾಗಿ ಬಿಡಿಸಿ ಸಾಂಬಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಹಾಗೆ ಉಪಯೋಗ ಮಾಡ್ತಾರೆ. ಹಾಗೆಯೇ ಇದನ್ನು ನಾವು ಬೇಳೆ ಮಾಡಲಿಕ್ಕೂ ಸಹ ಉಪಯೋಗ ಮಾಡ್ಬೋದು. ಮುಂದುವರೆದು, ಈ ತಳಿಯನ್ನು ನಾವು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದಾಗ ಅಧಿಕ ಇಳುವರಿಯನ್ನು ನಾವು ಪಡೆಯಬಹುದು. ಯಾಕೆಂದರೆ ಅಧಿಕ ಕಾಲಾವಕಾಶ ಸಿಗೋದ್ರಿಂದ ನಮಗೆ ಈ ರೆಂಬೆ ಕೊಂಬೆಗಳ ಸಂಖ್ಯೆ ಜಾಸ್ತಿಯಾಗಿ, ಹೂವಿನ ಸಂಖ್ಯೆ ಜಾಸ್ತಿಯಾಗಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಈ ತಳಿ ಸುಮಾರು 160-180 ದಿನ ಕಾಲಾವಕಾಶವನ್ನು ತಗೊಳುತ್ತೆ. ಎಕರೆಗೆ 6-7 ಕ್ವಿಂಟಾಲ್ ಇಳುವರಿಯನ್ನು ಸಹ ಇದು ಕೊಡುತ್ತೆ. ಹಾಗೆ ಹಸಿಕಾಯಿಯನ್ನು ತಗೊಂಡಾಗ ಎಕರೆಗೆ ಸುಮಾರು 14-18 ಕ್ವಿಂಟಾಲ್ ಅಷ್ಟು ಹಸಿಕಾಯಿನ ನಾವು. ಈ ತಳಿ ಸ್ವಲ್ಪ ಮಟ್ಟಿಗೆ ಬಂಜರು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು BRG-1 ಅಂತ ಒಂದು ತಳಿ. ಹೆಚ್ಚಿನ ರೈತ ಬಾಂಧವರು ಎಲ್ಲೆಲ್ಲಿ ಅವರಿಗೆ ಸಾಧ್ಯ ಇದೆ ಈ ಒಂದು ತಳಿಯನ್ನು ಬಿತ್ತನೆ ಮಾಡಬಹುದು ಅಂತ ಒಂದು ಮನವಿ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ತಳಿ ಇದೆ ಅಂತ ಮುಂದುವರೆದು, ಈಗ BRG-2 ಅಂತ ಇನ್ನೊಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ BRG-2 ಅಂತ ಒಂದು ತಳಿಯನ್ನು ನಾವು ಬೇಳೆಗಾಗಿ ಮಾತ್ರ ಶಿಫಾರಸು ಮಾಡ್ತೇವೆ. ಈ ತಳಿ ಬೀಜಗಳು ಬಿಳಿ ಬಣ್ಣವನ್ನು ಹೊಂದಿದ್ದು ಮಧ್ಯಮ ಗಾತ್ರವನ್ನು ಹೊಂದಿರುತ್ತೆ. ಇದನ್ನು ನಾವು ಜೂನ್ ಜುಲೈ ತಿಂಗಳವರೆಗೂ ಸಹ ನಾವು ಇದನ್ನು ಬಿತ್ತನೆ ಮಾಡಬಹುದು. ಈ BRG-2 ಅಂತಕ್ಕಂಥ ಒಂದು ತಳಿ ಸುಮಾರು ರೈತರು ಬೆಳೀತಾ ಇದ್ದಾರೆ. ಬಿಳಿ ಬಣ್ಣದ ಕಾಳುಗಳನ್ನು ಇದು ಹೊಂದಿರುತ್ತೆ. ಇದು ಸಹ 160-180 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ 6-7 ಕ್ವಿಂಟಲ್ ಕಾಳಿನ ಇಳುವರಿಯನ್ನು ಸಹ ಇದು ಕೊಡುತ್ತೆ. ಇದು ಈ ಶುಷ್ಕ ವಾತಾವರಣವನ್ನು ಸಹ ತಡೆದುಕೊಂಡು ಬೆಳೀತಕ್ಕಂಥ ಒಂದು ತಳಿ ಶಕ್ತಿಯನ್ನು ಈ ಒಂದು ತಳಿ ಹೊಂದಿದೆ. ಇದರ ಹೂಗಳು ಹಳದಿ ಬಣ್ಣ ಹೊಂದಿರ್ತದೆ, ಕಾಳುಗಳು ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ತಳಿ ಇದೆ? ಸೊ ಮುಂದುವರೆದು ಮುಂದಿನ ತಳಿ ಅಂದ್ರೆ ಈ BRG 4 ಅಂತ ಒಂದು ತಳಿ. ಯಾಕಂದ್ರೆ ಈ ಒಂದು ತಳಿಯನ್ನ ಬಿಡುಗಡೆ ಮಾಡಬೇಕಾದ್ರೆ ರೈತ ಬಾಂಧವರಲ್ಲಿ ನಮಗೆ ಎಲ್ಲಾ ತಳಿಗಳು 160-170 ದಿನಗಳ ತಳಿಗಳಿದೆ, ಆದಷ್ಟು ಕಡಿಮೆ ದಿನದ ಒಂದು ತಳಿಯನ್ನು ಕೊಡಬೇಕಂತ ಕೇಳಿದಾಗ ಈ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಸುಮಾರು 140-145 ದಿನಗಳಲ್ಲಿ ಇದು ಕಟಾವಿಗೆ ಬರ್ತಕ್ಕಂಥ ಒಂದು ತಳಿ. ಹಳದಿ ಬಣ್ಣವನ್ನು ಹೊಂದಿರ್ತದೆ ಹೂವು, ಬೀಜ ಕೆಂಪು ಬಣ್ಣ, ಕಂದು ಇಂದ ಕೆಂಪು ಬಣ್ಣದ ಬೀಜಗಳನ್ನು ಇದು ಹೊಂದಿರುತ್ತೆ. ಇದು ಅಲ್ಪಾವಧಿ ತಳಿ, ಅಲ್ಪಾವಧಿ ತಳಿ. ಆ ಒಂದು ದಿಸೆಯಲ್ಲಿ ಇದನ್ನ ಪರ್ಯಾಯ ಬೆಳೆ ಯೋಜನೆಗೆ ನಾವು ಉಪಯೋಗ ಮಾಡಬಹುದು. ಮಳೆ ಬರಲಿಲ್ಲ ಅಂದಾಗ ಈ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಸಹ ಇದನ್ನ ಉಪಯೋಗ ಮಾಡಬಹುದು. ಎಲ್ಲಿವರೆಗೂ ಬಿತ್ತನೆ ಮಾಡ್ಕೋಬಹುದು ಅಂತೇಳಿ ಇದನ್ನು ಜುಲೈ ತಿಂಗಳವರೆಗೂ ನಾವು ಬಿತ್ತನೆ ಮಾಡಬಹುದು. ಜುಲೈ ಕೊನೆವರೆಗೂ ನಾವು ಈ ತಳಿಯನ್ನು ನಾವು BRG 4 ಬಿತ್ತನೆ ಮಾಡಬಹುದು. ಎಕರೆಗೆ 6-6.5 ಕ್ವಿಂಟಲ್ ಇಳುವರಿಯನ್ನ ಇದು ಕೊಡ್ತಕ್ಕಂತ ಒಂದು ತಳಿ. ಇದನ್ನು ಬಿಟ್ಕೊಂಡ್ರೆ ನಾವು ತಳಿ ಇದೆ. ಹಾಗೆಯೇ ಮುಂದುವರೆದು ಇನ್ನೊಂದು ತಳಿ ಅಂದ್ರೆ ಈ BRG 5 ಅಂತ ಒಂದು ಹೊಸ ತಳಿಯನ್ನ ಈಗ 2 ವರ್ಷದಿಂದ ಅಲ್ಲೇ ಬಿಡುಗಡೆ ಮಾಡಿದೀವಿ. ಈ ಒಂದು BRG 5 ತಳಿ ಅಂದ್ರೆ ಇದು ಸೊರಗು ರೋಗ ನಿರೋಧಕ ತಳಿ. ಈ ಒಂದು ತಳಿ ಎಲ್ಲೆಲ್ಲಿ ಈ ಸೊರಗು ರೋಗದ ಬಾಧೆ ಇರುತ್ತೆ ಅಂತ ಒಂದು ಜಾಗದಲ್ಲಿ ಈ ಒಂದು ತಳಿಯನ್ನು ನಾವು ರೈತರಿಗೆ ಶಿಫಾರಸು ಮಾಡಿ ಬಿತ್ತನೆ ಮಾಡಲು ಹೇಳಿದ್ದೇವೆ. ಅಂತ ಜಾಗದಲ್ಲಿ ಇದನ್ನ ಬಿತ್ತನೆ ಮಾಡಬಹುದು. ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದಾಗ ಹೆಚ್ಚಿಗೆ ಇಳುವರಿ ಕೊಡುತ್ತೆ. ಇದು ಸಹ ಬೇಳೆ ಮಾಡಲು ಸೂಕ್ತವಾಗಿದೆ. ಇದು ಸಹ ಒಳ್ಳೆಯ ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ತಳಿ. 160-170 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಎಕರೆಗೆ 6.5-7 ಕ್ವಿಂಟಾಲ್ ಕಾಳಿನ ಇಳುವರಿಯನ್ನು ಕೊಡುತ್ತೆ. ಎಲ್ಲೆಲ್ಲಿ ಈ ಸೊರಗು ರೋಗದ ಬಾಧೆ ಇರುತ್ತೆ ಅಂತ ಕಡೆಗಳಲ್ಲಿ ರೈತರು ಈ BRG 5 ತಳಿಯನ್ನು ಕೊಡಬೇಕಾಗುತ್ತೆ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ತಳಿ ಇದೆ? ಮುಂದುವರೆದು ಈಗ ಒಂದು ವರ್ಷದ ಹಿಂದೆನೆ ಒಂದು ಇನ್ನು ಹೊಸ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ, BRG 3 ಅಂತ. ಈ BRG 3 ತಳಿ ನಾವು ಇತ್ತೀಚೆಗೆ ಬಿಡುಗಡೆ ಆಗಿದೆ. ಬೀಜದ ಸ್ವಲ್ಪ ಅಭಾವ ಇರಬಹುದು, ಮುಂದಿನ ದಿನಗಳಲ್ಲಿ ಇದರ ಬೀಜ ಸಿಗುತ್ತೆ. ಈ ಒಂದು BRG 3 ಅಂತಕ್ಕಂಥ ತಳಿ ಇದು ಈ ಬಂಜೆ ರೋಗನು ತಡ್ಕೊಳ್ಳೋ ಶಕ್ತಿಯನ್ನು ಹೊಂದಿದೆ, ಹಾಗೆ ಸೊರಗು ರೋಗವನ್ನು ಸಹ ಇದು ತಡ್ಕೊಳ್ಳುವಂತ ಶಕ್ತಿಯನ್ನು ಹೊಂದಿದೆ. ಎರಡಕ್ಕೂ ಇದು ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಎಲ್ಲೆಲ್ಲಿ ಈ ಸೊರಗು ರೋಗದ ಬಾಧೆ ಇದೆ ಹಾಗೂ ಬಂಜೆ ರೋಗದ ಬಾಧೆ ಇದೆ ಅಂತ ಕಡೆ ಈ BRG 3 ಅನ್ನೋ ತಳಿಯನ್ನು ಸಹ ಬೆಳೆದು ಅವರು ಈ ರೋಗ ಮತ್ತು ಕೀಟದ ಹಾವಳಿಯಿಂದ ಮುಕ್ತರಾಗಬಹುದು. ಮುಂದುವರೆದು ಇನ್ನೊಂದು ನಮ್ಮ ICRISAT ಇಂದ ಒಂದು ತಳಿ ಬಿಡುಗಡೆ ಆಯಿತು, ICP 7035 ಅಂತ. ಆ ತಳಿಯನ್ನು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಒಪ್ಪಿಗೆ ಪಡೆದು ಅದನ್ನು ಬಿಡುಗಡೆ ಮಾಡಿದ್ವಿ. ICP 7035 ಇದು ಸಹ ಬಂಜೆ ರೋಗ ನಿರೋಧಕ ತಳಿ. ಸುಮಾರು 160-170 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಕಾಳುಗಳ ಬಣ್ಣ ಕೆಂಪು ಬಣ್ಣದ ಹೊಂದಿದ್ದು ಇದನ್ನು ಸಹ ನಾವು ಹಸಿರು ತರಕಾರಿ ಹಾಗೂ ಬೆಳೆಗೆ ಉಪಯೋಗ ಮಾಡಬಹುದು. ಎಕರೆಗೆ 5-6 ಕ್ವಿಂಟಲ್ ಒಣಕಾಳು ಇಳುವರಿಯನ್ನು ಪಡಿಬಹುದು. ಸೊ ಇವು ಈ ಹೊಸ ತಳಿಗಳು. ಮುಂದುವರೆದು ಮೊದಲು ನಾವು ಹಳೆಯ ಒಂದು 2-3 ತಳಿಗಳನ್ನು ಸಹ ಬೆಳೀತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ತಳಿಗಳು ಸ್ವಲ್ಪ ಕಣ್ಮರೆ ಆಗಿರಬಹುದು, ಆದರೂ ಕೆಲವು ರೈತ ಬಾಂಧವರು ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಬೀಜ ಸಿಗ್ತದೆ ಅಲ್ಲೆಲ್ಲಿ ಬೆಳೀತಾ ಇದ್ದಾರೆ. ಆ ತಳಿಗಳಂದ್ರೆ ಈ TTP 7 ಅಂತಕ್ಕಂಥ ಒಂದು ತಳಿ ಮೊದಲು ರೈತ ಬಾಂಧವರು ಬಹಳ ಅಧಿಕ ಕ್ಷೇತ್ರದಲ್ಲಿ ಬೆಳೀತಾ ಇದ್ರು. ಇದು ಸಹ ಬಹಳ ಒಳ್ಳೆಯ ಒಂದು ತಳಿ. ಸ್ವಲ್ಪ 180-200 ದಿನಗಳ ಕಾಲಾವಕಾಶನ ತಗೊಳ್ತಾ ಇತ್ತು, ಹೆಚ್ಚಿನ ಕಾಲಾವಕಾಶ ತಗೊಳ್ತಿತ್ತು. ಹಳದಿ ಹೂಗಳನ್ನು ಹೊಂದಿದ್ದು ಕಂದಿ ಬಣ್ಣದ ಕಾಳುಗಳನ್ನು ಕೊಡ್ತಾ ಇತ್ತು. ಎಕರೆಗೆ ಸುಮಾರು 5-6 ಕ್ವಿಂಟಲ್ ಇಳುವರಿಯನ್ನು ಸಹ ಇದು ಕೊಡ್ತಾ ಇತ್ತು. ಆ ಒಂದು ತಳಿ ಬೀಜಗಳು ದೊರೆತಲ್ಲಿ ಅದನ್ನು ಸಹ ನಾವು ಬಿತ್ತನೆ ಮಾಡಬಹುದು, ಬಳಸ್ಕೋಬಹುದು. ಹಾಗೆಯೇ ಇನ್ನೊಂದು ತಳಿ ಅಂದ್ರೆ ಹೈದರಾಬಾದ್ ಮುರುಸಿ ಅಂತ ಇನ್ನೊಂದು ತಳಿ, ಹಳೆ ತಳಿ. ಈ ಒಂದು ತಳಿಯನ್ನು ನಾವು ಈ ಬೇಳೆಗೆ ಮತ್ತು ಹಸಿರು ತರಕಾರಿಗೆ ಎರಡಕ್ಕೂ ನಾವು ಶಿಫಾರಸು ಮಾಡಿದ್ವಿ. ಯಾಕಂದ್ರೆ ಈ ಕಾಳು ದಪ್ಪವಾಗಿರ್ತಾ ಇತ್ತು, ಆ ಒಂದು ದಿಸೆಯಲ್ಲಿ ಬೇಳೆ ಮತ್ತು ತರಕಾರಿಗೆ ಇದನ್ನ ಸೂಕ್ತ ಅಂತ ನಾವು ಬಿಡುಗಡೆ ಮಾಡಿದ್ವಿ. ಇದು ಸಹ 160-170 ದಿನಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ಒಂದು ತಳಿಯಾಗಿದ್ದು 5-6 ಕ್ವಿಂಟಲ್ ಒಣಕಾಳಿನ ಇಳುವರಿಯನ್ನ ಕೊಡ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಈ ಬಂಜೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೊಂದಿತ್ತು. ಇವು ಬಹಳ ಮುಖ್ಯವಾದ ತಳಿಗಳು ನಾವು ಬೆಂಗಳೂರು. ಇನ್ನು ನಾವು ಬೇಸಾಯಕ್ಕೆ ಬಂದ್ರೆ ನಮ್ಮ ರೈತ ಬಾಂಧವರು ಬೆಳ್ಕೋಬೇಕು ಅಂದ್ರೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಅಂತೀರಿ? ಈಗ ಇದು ಒಂದು ಮಹತ್ವದ ಒಂದು ವಿಷಯ. ಯಾಕಂದ್ರೆ ರೈತರು ಸುಮಾರು ಸಾರಿ ಏನ್ ಮಾಡ್ತಾರೆ ಅಂದ್ರೆ ಅಧಿಕ ಬೀಜವನ್ನ ಬಿತ್ತನೆ ಮಾಡೋದನ್ನ ನಾವು ನೋಡಿದ್ದೇವೆ. ಈ ಕೂರಿಗೆಯಲ್ಲಿ ಬಿತ್ತಾರೆ ಅಥವಾ ಸಾಲಿನಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಅಧಿಕ ಬೀಜವನ್ನ ಅವ್ರು ಉಪಯೋಗ ಮಾಡ್ತಾರೆ. ಸೊ ಅದು ನಮಗೆ ಸುಮ್ಮನೆ ನಷ್ಟ ಆಗುತ್ತೆ. ಸೊ ನಮಗೆ ಶಿಫಾರಸು ಮಾಡಿದ ಬಿತ್ತನೆ ಬೀಜ ಅಂದ್ರೆ ಎಕರೆಗೆ 6 ಕೆಜಿ ಬಿತ್ತನೆ ಬೀಜ ಸಾಕಾಗುತ್ತೆ. ಪೂರ್ಣ ಬೆಳೆಯಾದಲ್ಲಿ ತೊಗರಿಯನ್ನೇ ನಾವು ಪೂರ್ಣ ಬೆಳೆಯಾಗಿ ಬಿತ್ತಿದಲ್ಲಿ ಎಕರೆಗೆ 6 ಕೆಜಿ ಬೀಜ ಸಾಕಾಗುತ್ತೆ. ನಾವು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಇದನ್ನ ಬೇರೆ ಬೆಳೆಗಳ ಜೊತೆ ಬೆಳೆದಾಗ 3 ಕೆಜಿ ಬೀಜ ಎಕರೆಗೆ ಸಾಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ರಸಗೊಬ್ಬರ ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಯಾವುದೇ ಒಂದು ಬೇಸಾಯವನ್ನು ನಾವು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಪೋಷಕಾಂಶಗಳನ್ನು ಸಹ ಕೊಡಬೇಕಾಗುತ್ತೆ. ಈ ಒಂದು ದಿಸೆಯಲ್ಲಿ ಮೊದಲನೇದಾಗಿ ಈ ಸಾವಯವ ಪದಾರ್ಥ ಆದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದು. ಬೆಳೆ ಬಿತ್ತನೆಗೆ ಮುಂಚೆ ಸುಮಾರು 2-3 ವಾರದ ಮುಂಚೆನೆ ಸಹ ನಾವು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ಎಕರೆಗೆ ಸುಮಾರು 3 ಟನ್ ಅಷ್ಟು ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಬಿತ್ತನೆಗೆ ಮುಂಚೆನೆ ನಾವು ಭೂಮಿ ಒಳಗೆ ಸೇರಿಸಬೇಕಾಗುತ್ತೆ. ಮುಂದುವರೆದು ಈಗ ರಾಸಾಯನಿಕ ಗೊಬ್ಬರಗಳನ್ನ ನಾವು ತಗೊಂಡಾಗ ಈಗ ಎಕರೆಗೆ ಸಾರಜನಕ 10 ಕೆಜಿ ಬೇಕು, ರಂಜಕ 20 ಕೆಜಿ, ಪೊಟ್ಯಾಷ್ 10 ಕೆಜಿ, ಗಂಧಕ 8 ಕೆಜಿ, ಸತುವಿನ ಸಲ್ಫೇಟ್ 6 ಕೆಜಿ. ಈ ರೀತಿ ಈ ಒಂದು ಪೋಷಕಾಂಶಗಳು ಒಂದು ಎಕರೆಗೆ ಶಿಫಾರಸು ಮಾಡಿದೆ. ಅದನ್ನು ನಾನು ಈ ಗೊಬ್ಬರದ ಮುಖಾಂತರ ಕೊಡುವುದಾದರೆ ಒಂದು ಎಕರೆಗೆ ರೈತ ಬಾಂಧವರು ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ, ಒಂದು ಎಕರೆ ತೊಗರಿಗೆ ಸುಮಾರು 1 ಮೂಟೆ ಅಂದ್ರೆ 50 ಕೆಜಿ DAP ಬೇಕಾಗುತ್ತೆ. ಒಂದು ಮೂಟೆ ಅಥವಾ 50 ಕೆಜಿ DAP ಅನ್ನು ಕೊಟ್ಟಾಗ ನಾವು ಸಾರಜನಕ ಮತ್ತು ರಂಜಕವನ್ನು ಕೊಟ್ಟಂಗ ಆಗುತ್ತೆ. ಒದಗಿಸಬಹುದು. ಅದರ ಜೊತೆಗೆ 5 ಕೆಜಿ ಯೂರಿಯಾವನ್ನು ಕೊಡಬೇಕಾಗುತ್ತೆ. ಹಾಗೆ ಈ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಸುಮಾರು 18 ಕೆಜಿಯಷ್ಟು ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅನ್ನು ಕೊಟ್ಟರೆ ನೀವು ಸಾರಜನಕ ರಂಜಕ ಪೊಟ್ಯಾಶ್ 3 ಒದಗಿಸಿದಂಗೆ ಆಗುತ್ತೆ. ಹಾಗೆಯೇ ಈ ಸತುವಿನ ಸಲ್ಫೇಟ್ ಅಥವಾ ಜಿಂಕ್ ಸಲ್ಫೇಟ್ ಅಂತ ಏನು ಹೇಳ್ತೀವಿ ಅದನ್ನು ಸುಮಾರು ಎಕರೆಗೆ ನಾವು 6 ಕೆಜಿಯಷ್ಟು ಈ ಸತುವಿನ ಸಲ್ಫೇಟ್ ಅನ್ನು ನಾವು ಕೊಡಬೇಕಾಗುತ್ತೆ. ಈ ಎಲ್ಲವನ್ನು ನಾವು ಬಿತ್ತನೆ ಸಮಯದಲ್ಲೇ ಕೊಡಬೇಕಾಗುತ್ತೆ. ಬಿತ್ತನೆ ಸಮಯದಲ್ಲೇ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಈ ಜೀವಾಣು ಗೊಬ್ಬರಗಳನ್ನು ಉಪಚರಿಸಬೇಕಾಗುತ್ತೆ ಬಿತ್ತನೆ. ಹೌದು. ಈಗ ಯಾವುದೇ ಒಂದು ಬೆಳೆಯನ್ನು ಬಿತ್ತನೆ ಮಾಡಬೇಕಾದ್ರೆ ಬೀಜೋಪಚಾರ ಬಹಳ ಮುಖ್ಯವಾದ ಒಂದು ಅಂಶ. ಅದರಲ್ಲಿ ಇದು ದ್ವಿದಳ ಧಾನ್ಯದ ಬೆಳೆಯಾಗಿರುವುದರಿಂದ ನಾವು ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವಿಂದ ನಾವು ಉಪಚರಿಸಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಎಕರೆಗೆ ಸುಮಾರು 200 ಗ್ರಾಂನಷ್ಟು ಈ ರೈಸೋಬಿಯಂ ಜೀವಾಣು ಗೊಬ್ಬರ ಬೇಕಾಗುತ್ತೆ. ಈ ರೈಸೋಬಿಯಂ ಜೀವಾಣುವನ್ನ ಲೇಪನ ಮಾಡೋದು ಹೇಗೆ ಅಂದ್ರೆ ಈ ರೈತ ಬಾಂಧವರು ಬಿತ್ತನೆಯ ಸಮಯದಲ್ಲಿ ಈ ರೈಸೋಬಿಯಂ ಜೀವಾಣುವನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮುಂಚೆ ಈ ಬೆಲ್ಲದ ಪಾಕವನ್ನು ನಾವು ತಯಾರಿಸ್ಕೋಬೇಕಾಗತ್ತೆ. ಈ ಬೆಲ್ಲದ ಪಾಕ ಅಂದ್ರೆ 2% ಬೆಲ್ಲದ ಪಾಕ. ಅದನ್ನ ನಾವು ಬೆಲ್ಲವನ್ನ ನೀರಿನಲ್ಲಿ ಕುದಿಸಿ ಅದನ್ನ ಆರಿಸಿ ಒಂದು ಅಂಟು ದ್ರಾವಣ ಬರುತ್ತೆ. ಆ ಅಂಟು ದ್ರಾವಣವನ್ನ ನಾವು ಈ ರೈಸೋಬಿಯಂ ಜೊತೆ ಬೆರೆಸಿ ಅದನ್ನ ನಾವು ಉಪಚಾರ ಮಾಡಬೇಕು. ಬೀಜಕ್ಕೆ ಅಂಟಿಸಬೇಕಾಗತ್ತೆ. ತದನಂತರ ಒಂದು 1/2 ಗಂಟೆ ನೆರಳಲ್ಲಿ ಅದನ್ನ ಒಣಗಿಸಿ ತದನಂತರ ನಾವು ಬಿತ್ತನೆಗೆ ಉಪಯೋಗ ಮಾಡ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾದ. ಅದೇ ರೀತಿ ರಂಜಕ ಕರಗಿಸುವ ಜೀವಾಣು ಸಿಕ್ಕಿರೋ ಸಹ ಇದೇ ರೀತಿ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರೆ ನಮಗೆ ಈ ರಂಜಕವನ್ನು ಸಹ ನಾವು ಬಿಡುಗಡೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ತೊಗರಿ ಒಂದು ಬೆಳೆಯನ್ನು ನಾವು ತಗೊಂಡಾಗ ತೊಗರಿ ಒಂದು ಆಳವಾಗಿ ಬೇರನ್ನ ಬಿಡ್ತಕ್ಕಂಥ ಒಂದು ಬೆಳೆ. 2-3 ಅಡಿ ಬೇರುಗಳು ಆಳವಾಗಿ ಹೋಗ್ತವೆ. ಆ ಒಂದು ದಿಸೆಯಲ್ಲಿ ಭೂಮಿಯನ್ನ ನಾವು ಆಳವಾಗಿ ಮೊದಲೇ ಉಳುಮೆ ಮಾಡಿ ಅದನ್ನ ಭೂಮಿನ ಸಿದ್ಧಪಡಿಸ್ಕೋಬೇಕಾಗತ್ತೆ. ಹಾಗೆಯೇ ಎಲ್ಲ ಈ ಸರಾಗವಾಗಿ ನೀರು ಬಸ್ತೋಗಂಥದ್ದು ಮಣ್ಣುಗಳಲ್ಲಿ ನಾವು ಬೆಳಿತೀವಿ. ಕೆಂಪು ಮಣ್ಣಿನಲ್ಲಿ ಇರ್ಬೋದು, ಕಪ್ಪು ಮಣ್ಣಿನಲ್ಲಿ. ಈ ಒಂದು ದಿಸೆಯಲ್ಲಿ ಈಗ ನಾವು ಈ ಮೇ ಜೂನ್ ತಿಂಗಳಲ್ಲಿ ಆದರೆ ಸ್ವಲ್ಪ ಹೆಚ್ಚಿನ ಸಾಲಿನಿಂದ ಸಾಲಿನ ಅಂತರವನ್ನು ಕೊಡಬೇಕಾಗತ್ತೆ. 3-4 ಅಡಿ ಸಾಲಿನಿಂದ ಸಾಲಿಗೆ ನಾವು ಈ ಮೇ ಜೂನ್ ತಿಂಗಳಲ್ಲಿ ಕೊಡ್ಬೋದು. ಮಳೆ ಆಧಾರದಲ್ಲಿ ಗಿಡದಿಂದ ಗಿಡಕ್ಕೆ 1/2 ಅಡಿಯನ್ನು ನಾವು ಕೊಡ್ಬೋದು. ಅದೇ ರೀತಿ ನೀರಾವರಿಯಲ್ಲಾದರೆ ನಾವು 4-5 ಅಡಿ ಅಂತರವನ್ನು ಸಹ ನಾವು ಕೊಡ್ಬೋದು. ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನು ನಾವು ಕೊಟ್ಟು ಬಿತ್ತನೆ ಮಾಡಬೇಕಾಗತ್ತೆ. ಆದಷ್ಟು ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಅಂದರೆ ಮೇಯಿಂದ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದು. ಯಾಕಂದರೆ ತೊಗರಿಯಲ್ಲಿ ರೈತ ಬಾಂಧವರಿಗೆ ಗೊತ್ತಿದೆ, ನಾವು ಯಾವಾಗಲೇ ಬಿತ್ತನೆ ಮಾಡಿದ್ರು ಸಹ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂವಿಗೆ ಬರ್ತದೆ ಚಳಿಗಾಲದಲ್ಲಿ. ಹಾಗೆ ಮುಂಚೆ ಬಿತ್ತನೆ ಮಾಡಿದ ತೊಗರಿ ಹೆಚ್ಚಿನ ಇಳುವರಿ ಕೊಡುತ್ತೆ, ತಡವಾಗಿ ಬಿತ್ತನೆ ಮಾಡಿದ ತೊಗರಿ ಕಡಿಮೆ ಇಳುವರಿಯನ್ನು ಕೊಡುತ್ತೆ. ಆ ಒಂದು ದಿಸೆಯಲ್ಲಿ ಮುಂಚೆ ಬಿತ್ತನೆ ಮಾಡಬೇಕಂತ ನಾನು ರೈತರಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ಇದನ್ನ ಮಿಶ್ರ ಬೆಳೆ ಪದ್ಧತಿಯಲ್ಲೂ ಕೂಡ ಬಳಕೆ ಮಾಡ್ಕೋಬಹುದು. ಹೌದು, ಇದನ್ನ ನಾವು ತೊಗರಿಯನ್ನ ನಾವು ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಸಹ ನಾವು ಬಿತ್ತನೆಯನ್ನ ಬಳಸ್ಕೋಬಹುದು. ಈಗ ಈ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆ ಅಂತ ಏನ್ ಹೇಳ್ತೀವಿ ನಾವು, ಇದರಲ್ಲಿ ತೊಗರಿಯನ್ನ ಈ ರಾಗಿ ಜೊತೆ, ಈಗ ರಾಗಿ ಸುಮಾರು 6 ಸಾಲು ರಾಗಿ, 1 ಸಾಲು ತೊಗರಿ, ಅಥವಾ 8 ಸಾಲು ರಾಗಿ, 2 ಸಾಲು ತೊಗರಿ, ಹಾಗೆ ನೆಲಗಡೆ 4 ಸಾಲು ನೆಲಗಡೆ ಅಥವಾ 8 ಸಾಲು ನೆಲಗಡಲೆ, 1 ಸಾಲು ಅಥವಾ 2 ಸಾಲು ತೊಗರಿ. ಅದೇ ರೀತಿ ಮುಸ್ಕಿನ ಜೋಳದಲ್ಲೂ ಸಹ 4 ಸಾಲು ಮುಸ್ಕಿನ ಜೋಳ, 1 ಸಾಲು ತೊಗರಿ. ಹಾಗೆ ಆಲೂಗಡ್ಡೆ ಸಹ 6 ಸಾಲು ಆಲೂಗಡ್ಡೆ, 1 ಸಾಲು ತೊಗರಿ. ಈ ಒಂದು ಅನುಪಾತದಲ್ಲಿ ನಾವು ಬಿತ್ತನೆಯನ್ನ ಮಾಡಿ ಇದನ್ನ ಬೆಳಿಬಹುದು. ಹಾಗೂ ಇದನ್ನ ದ್ವಿದಳ ಧಾನ್ಯದ ಬೆಳೆಗಳ ಜೊತೆ ಸಹ ಅಲಸಂದೆ, ಹೆಸರು, ಉದ್ದು, ಸೋಯಾ ಅವರೆ ಅಥವಾ ನಮ್ಮ ಅವರೆ, ಇಂಥ ಬೆಳೆಗಳಲ್ಲೂ ಸಹ ಇದನ್ನ ಮಿಶ್ರ ಬೆಳೆಯಾಗಿ ನಾವು ಬೆಳಿತೀವಿ. ಹಾಗೆ 2 ಸಾಲು ತೊಗರಿ ಮಧ್ಯೆ 1 ಸಾಲು ರಾಗಿಯನ್ನು ಸಹ ಬೆಳೆದು ನಾವು ಅಧಿಕ ಇಳುವರಿಯನ್ನು ಸಹ ನಾವು ತಗೊಳ್ತಾ ಇದ್ವಿ. ಈಗ ಮುಖ್ಯವಾಗಿ ಇದಕ್ಕೆ ಸಾಕಷ್ಟು ಅಂತರ ಕೊಡಬೇಕಾಗತ್ತೆ. ಹೌದು, ಮುಂಚಿತವಾಗಿ ನಾವು ಬಿತ್ತನೆ ಮಾಡ್ಕೊಂಡ್ರೆ ಜಾಸ್ತಿ ಅಂತರ ಕೊಡಬೇಕಾಗತ್ತೆ. ಹೌದು, ಅದೊಂದು ಮುಖ್ಯವಾದ ಅಂಶ. ಈಗ ಮುಂಚಿತವಾಗಿ ನಾವು ಬಿತ್ತನೆ ಮಾಡಿದಾಗ, ಈ ಮೇ ಜೂನ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದಾಗ 3-4 ಅಡಿ ಅಂತರವನ್ನು ಕೊಡಬೇಕಾಗತ್ತೆ ಮಳೆ ಆಧಾರಿತದಲ್ಲಿ. ಅದೇ ನೀವು ನೀರಾವರಿಗೆ ಹೋದಾಗ 4-5 ಅಡಿ ಅಂತರವನ್ನು ಸಹ ನಾವು ಕೊಡಬಹುದು. ಅದೇ ಈ ತಡವಾಗಿ ಬಿತ್ತನೆ ಮಾಡಿದಾಗ ಜುಲೈ ನಂತರ ಬಿತ್ತನೆ ಮಾಡಿದಾಗ 2-3 ಅಡಿ ಅಂತರ ಕೊಡಬೇಕು ಮಳೆ ಆಧಾರಕ್ಕೆ. ನೀರಾವರಿಗೆ 1 ಅಡಿ ಹೆಚ್ಚಿಗೆ ಕೊಡಬಹುದು. ಈ ಒಂದು ಅಂತರದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಇತ್ತೀಚೆಗೆ ಈ ಸಸಿಗಳನ್ನು ಕೂಡ ಮಾಡಿಕೊಂಡು ನಾಟಿ ಮಾಡುವಂತ ಪದ್ಧತಿ ಬಳಕೆಗೆ ಬರ್ತಾ ಇದೆ ಅಂತ ಹೇಳಿದ್ವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ಈ ತೊಗರಿ ನಾಟಿ ಪದ್ಧತಿ ಅನ್ನೋ ಒಂದು ಕ್ರಮವನ್ನು ನಾವು ಅನುಸರಿಸಲಿಕ್ಕೆ ಹೇಳ್ತಾ ಇದ್ದೀವಿ. ಈ ಒಂದು ದೆಸೆಯಲ್ಲಿ ಸುಮಾರು ಈ ಈ ಪಾಲಿಥೀನ್ ಚೀಲದಲ್ಲಿ ಈ ತೊಗರಿ ಬೀಜನ ಊರ್ಬಿಟ್ಟು ಬೆಳೆಯೋದು, ಅಂದರೆ ಈ ಪಾಲಿಥೀನ್ ಚೀಲಗಳಲ್ಲಿ ಮಣ್ಣು ಮತ್ತು ಈ ಕಾಂಪೋಸ್ಟನ್ನು ಅರ್ಧ ಭಾಗದಲ್ಲಿ ತುಂಬಿ ಬೀಜಗಳನ್ನು ಅದರಲ್ಲಿ ಊರ್ಬಿಟ್ಟು ಸುಮಾರು 4-5 ವಾರಗಳ ತನಕ ಸಸಿಗಳನ್ನು ಬೆಳೆದು ತದನಂತರ ಮುಖ್ಯ ಭೂಮಿಗೆ ಅದನ್ನು ನಾಟಿ ಮಾಡೋ ಒಂದು ಪದ್ಧತಿ. ಈ ಒಂದು ಪದ್ಧತಿಯಿಂದ ಏನಾಗುತ್ತೆ ಅಂದರೆ, ಕೆಲವು ಸಾರಿ ಗಿಡಗಳ ಸಂಖ್ಯೆ ಕಮ್ಮಿಯಾದಾಗಲೂ ಇದು ನಮಗೆ ಉಪಯೋಗ ಬರುತ್ತೆ. ಅಥವಾ ಕಡಿಮೆ ವಿಸ್ತೀರ್ಣದಲ್ಲಿ ಯಾರು 1 ಎಕರೆ 1-2 ಎಕರೆ ಅಷ್ಟು ನಾವು ನಾಟಿ ಪದ್ಧತಿಯಲ್ಲಿ ಮಾಡ್ತೀವಿ, ಮಳೆ ಮುಂದೆ ಕೈ ಕೊಟ್ಟರು ಇದು ನಮಗೆ ಒಳ್ಳೆ ಉತ್ತಮವಾದ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಈ ಒಂದು ದಿಸೆಯಲ್ಲಿ 4-5 ವಾರಗಳ ತನಕ ಸಸಿಗಳನ್ನು ಪಾಲಿಥೀನ್ ಕವರಲ್ಲಿ ಬೆಳೆದು ತದನಂತರ ಮಳೆ ಬಂದಾಗ ನೇಗಿಲಲ್ಲಿ ಸಾಲುಗಳನ್ನು ಹೊಡ್ಕೊಂಡು ಈ ಪಾಲಿಥೀನ್ ಕವರನ್ನು ಬಿಚ್ಚಿಬಿಟ್ಟು ಈ ಮಣ್ಣಿನ ಸಮೇತ ನಾವು ನಾಟಿ ಮಾಡಬೇಕು. ಹೀಗೆ ಮಾಡಿದಾಗ ನಮಗೆ ಸುಮಾರು 1 ತಿಂಗಳು ಗಿಡಗಳು ಆಲ್ರೆಡಿ ಬೆಳೆದಿರೋದ್ರಿಂದ ನಮಗೆ ಒಳ್ಳೆಯ ಬೆಳವಣಿಗೆ ಬಂದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟ ನಿದರ್ಶನ ಇದೆ. ರೈತ ಬಾಂಧವರು ಸಹ ಮಾಡ್ತಾ ಇದ್ದಾರೆ. ಈ ನರ್ಸರಿಗಳಲ್ಲೂ ಸಹ ಈ ಒಂದು ಸಸಿಗಳು ಸಿಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ಇನ್ನೊಂದೇನು ಅಂದ್ರೆ, ತೊಗರಿ ಪ್ರಾರಂಭದಲ್ಲಿ ನಿಧಾನಕ್ಕೆ ಬೆಳೆಯುತ್ತೆ ಅಂತ ಕೇಳಿದ್ವಿ. ಹೌದು, ಅಂತ ಸಂದರ್ಭದಲ್ಲಿ ಕಳೆಗಳ ಕಾಟನು ಕೂಡ ಹೆಚ್ಚಾಗಿರುತ್ತೆ. ಹೌದು, ಇದು ಒಂದು ಸಹ ಮುಖ್ಯವಾದ ಒಂದು ಸಂಗತಿ. ಯಾಕಂದ್ರೆ ಈ ಬಹಳ ರೈತ ಬಾಂಧವರು ನಮಗೆ ಆಗಿಂದಾಗೆ ಫೋನ್ ಮಾಡ್ತಾರೆ ಅಥವಾ ಮಾಹಿತಿ ಕೇಳ್ತಾರೆ ನಮಗೆ ಈ ಈ ಕಳೆನಾಶಕಗಳ ಬಗ್ಗೆ ಅಥವಾ ಕಳೆ ನಿರ್ವಹಣೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಸುಮಾರು 2 ತಿಂಗಳುಗಳ ಕಾಲ ತೊಗರಿ ಬೆಳವಣಿಗೆ ಬಹಳ ನಿಧಾನಗತಿಯಲ್ಲಿ ಆಗುತ್ತೆ. ಆ ಒಂದು ಹಂತದಲ್ಲಿ ಈ ಕಳೆಗಳು ಈ ಬೆಳೆಗಿಂತ ಹೆಚ್ಚಾಗಿ ಜೋರಾಗಿ ಬೆಳೀತವೆ. ಆ ಒಂದು ದಿವಸದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸುಮಾರು 40-50 ದಿವಸ ನಾವು ಕಳೆಯ ಬಾಧೆಯನ್ನ ಹತೋಟಿಯಲ್ಲಿ ಇಡಬೇಕು. ಇದಕ್ಕಾಗಿ ಈಗ ಕೆಲವು ಕಳೆನಾಶಕಗಳನ್ನು ಸಹ ನಾವು ಶಿಫಾರಸು ಮಾಡಿದ್ದೇವೆ. ಈ ಪೆಂಡಿಮಿಥಾಲಿನ್ ಅಂತ ಒಂದು ಒಳ್ಳೆ ಕಳೆನಾಶಕ ಇದೆ. ಈ ಒಂದು ಕಳೆನಾಶಕವನ್ನ ನಾವು ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿವಸ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಸುಮಾರು 1 ಲೀಟರ್ ಪೆಂಡಿಮಿಥಾಲಿನ್ ಅನ್ನು 300 ಲೀಟರ್ ನೀರಿನಲ್ಲಿ ಸೇರಿಸಿ ನಾವು ಹಿಂಭಾಗ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶನೂ ಸಹ ಇರಬೇಕಾಗುತ್ತೆ. ಹಾಗೆ ಈ ಕಳೆನಾಶಕದ ಜೊತೆಗೆ 35-40 ದಿವಸಗಳಲ್ಲಿ ಈ ಕುಂಟೆ ಆಯಿಸುವುದು ಬಹಳ ಮುಖ್ಯ. ಯಾವುದೇ ಬೆಳೆ ಆದರೂ ಸಹ ಈ ಕುಂಟೆ ಆಯಿಸುವುದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಈ ಕಳೆಗಳನ್ನು ನಾಶ ಮಾಡುವುದರ ಜೊತೆಗೆ ಬೇರಿಗೆ ಗಾಳಿ ಆಡುವುದು ಒಂದು ಬಹಳ ಮುಖ್ಯವಾದ ಸಂಗತಿ, ಅನುಕೂಲ ಆಗುತ್ತೆ. ಆದ್ರಿಂದ ಯಾವ ರೈತರು ಹೆಚ್ಚಾಗಿ ಕುಂಟೆಯನ್ನ ಆಯಿಸ್ತಾರೋ ಅಂತ ಕಡೆ ಈ ಕಳೆಗಳು ಕಮ್ಮಿಯಾಗಿ ಇಳುವರಿ ಜಾಸ್ತಿ ಬರುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಈಗ ಉದಯಪೂರ್ವಕ ಕಳೆನಾಶಕ, ಉದಯಪೂರ್ವಕ ಮತ್ತು ಉದಯೋತ್ತರ 2 ಕಳೆನಾಶಕಗಳನ್ನು ನಾವು ಹೇಳ್ತೇವೆ. ಈಗ ಉದಯಪೂರ್ವಕವಾಗಿ ಈಗ ನಾವು ಪೆಂಡಿಮಿತ್ತಲನ್ನ ಹೇಳಿದ್ವಿ, ಅದೇ ಉದಯೋತ್ತರ ಅಂದ್ರೆ ಬೀಜಗಳು ಮೊಳಕೆ ಬಂದ ಮೇಲೆ, ಮೊಳಕೆ ಬಂದು ಗಿಡ ಒಂದು 15-20 ದಿವಸಗಳಲ್ಲಿ ಇದ್ದಾಗಲೂ ಸಹ ಅಥವಾ ಒಂದು ಈ ಸಣ್ಣ ಸಣ್ಣ ಕಳೆ ಬಂದಾಗ ಈ ಮ್ಯಾಜೆ ತಪ್ಪಿರ್ ಅಂತ ಒಂದು ಕಳೆನಾಶಕ ಒಂದು ಬರುತ್ತೆ, ಅದು ಎಕರೆಗೆ ಸುಮಾರು 100 ಮಿಲಿ ಸಾಕಾಗುತ್ತೆ. 100 ಮಿಲಿ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪರಣೆ ಮಾಡಿದಾಗ ಮತ್ತೆ ತದನಂತರ ಬರ್ತಕ್ಕಂಥ ಕಳೆಗಳನ್ನು ಸಹ ನಾವು ಹತೋಟಿ ಮಾಡಬಹುದು. ಗಿಡದ ಸುತ್ತಮುತ್ತ ಇರತಕ್ಕಂಥ ಕಳೆಗಳನ್ನು ನಾವು ಕೈ ಕಳೆಯಿಂದ ತಕ್ಕೋಬಹುದು. ಮತ್ತೆ ಅಂತರ ಬೇಸಾಯ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಇಲ್ಲಿ. ಸಾಕಷ್ಟು ಅಂತರ ಕೊಟ್ಟಿರೋದ್ರಿಂದ ಹೌದು ಅಂತರ ಬೇಸಾಯನೂ ಮಾಡಬಹುದು. ಅಂತರ ಬೇಸಾಯ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ಕಳೆಗಳು ಜಾಗ ಜಾಸ್ತಿ ಇರೋದ್ರಿಂದ ಕಳೆಗಳು ಬರ್ತವೆ. ಅಂತರ ಬೇಸಾಯ ಬಹಳ ಮುಖ್ಯವಾದ ಒಂದು ಕ್ರಮಶ. ಇನ್ನು ಮುಖ್ಯವಾಗಿ ಸಸ್ಯ ಸಂರಕ್ಷಣೆಗೆ ಬಂದರೆ ಈಗ ಈ ಒಂದು ತೊಗರಿ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡಿಗಳು ಯಾವ್ಯಾವು ಅಂತೀರಿ? ಈಗ ತೊಗರಿಯಲ್ಲಿ ನಾನು ಹೇಳಬೇಕಂದ್ರೆ ಮುಖ್ಯವಾಗಿ 2 ಕೀಟಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಒಂದು ಕಾಯಿ ಕೊರಕ ಮತ್ತು ಇನ್ನೊಂದು ಗೂಡುಮಾರು ಹುಳ ಅಂತ. ಈ ಕಾಯಿ ಕೊರಕ ತಮಗೆಲ್ಲ ಗೊತ್ತಾ ಇದೆ, ಅದು ಹೂವಿನಿಂದ ಪ್ರಾರಂಭವಾಗುತ್ತೆ. ಹೂವಿನ ಮೇಲೆ ಮೊಟ್ಟೆಗಳನ್ನು ಇಟ್ಟು ತದನಂತರ ಮೊಟ್ಟೆಗಳು ಒಡೆದು ಮರಿಗಳಾಗಿ ಹೂವಿನ ಕುಡಿಗಳನ್ನು ಅದು ತಿಂತಾ ಹೋಗುತ್ತೆ. ತದನಂತರ ಕಾಯಿಗಳಾದ್ಮೇಲೆ ಈ ಕಾಯಿಗಳನ್ನು ಕೊರೆದು ಅದರಲ್ಲಿರ್ತಕ್ಕಂಥ ಬೀಜಗಳನ್ನು ತಿನ್ನೋದು, ಇದೊಂದು ಹಾವಳಿ. ಅದೇ ರೀತಿ ಇನ್ನೊಂದು ಈ ಗೂಡು ಮಾರು ಹುಳ ಅಂತ ನೋಡಿದ್ರೆ, ಈ ಹೂವಿನ ಹಂತದಲ್ಲಿ ಈ ಹೂವನ್ನ ಎಲ್ಲ ಸೇರಿಸ್ಬಿಟ್ಟು ಈ ಗೂಡುಗಳನ್ನ ಮಾಡಿ ಅದರ ಮಧ್ಯ ಹುಳು ಇರುತ್ತೆ, ಸೇರ್ಕೊಂಡಿರುತ್ತೆ. ಆ ಹೂವನ್ನ ತಿನ್ನೋದ್ರ ಜೊತೆಗೆ ಆ ಹೂ ಎಲ್ಲ ಉದುರೋಗುತ್ತೆ. ಸುಮಾರು ಸಂದರ್ಭದಲ್ಲಿ ಕಾಯಿ ಕಟ್ಟೋದಿಲ್ಲ, ಹೂ ಎಲ್ಲ ಬಿದ್ದೋಗುತ್ತೆ. ಎರಡೂ ಹೂಗೆ ಬರುವಂತ ಮುಖ್ಯವಾದ ಮುಖ್ಯವಾದ ಎರಡು ಹೂವಿನ ಹಂತದಲ್ಲಿ ಬರ್ತಕ್ಕಂತ ಕೀಟಗಳು. ಈ ಒಂದು ಕೀಟಗಳ ಹತೋಟಿಗೆ ನಾವು ಹತೋಟಿ ಕ್ರಮ ಅಂದ್ರೆ ಈ ಔಷಧಿಯನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಈಗ ಗೂಡು ಮಾರು ಹುಳವನ್ನು ನಾವು ತಗೊಂಡಾಗ ಈ ಹೂವಿನ ಹಂತದಲ್ಲಿ ಈ ಪ್ರೊಫೆನೋಫಾಸ್ ಮತ್ತು DDVP ಈ ಒಂದು ಕೀಟನಾಶಕಗಳನ್ನು ಈಗ ಪ್ರೊಫೆನೋಫಾಸ್ 2 ಮಿಲಿ 1 ಲೀಟರ್ ನೀರಿಗೆ, ಹಾಗೆ DDVP 1/2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಒಂದು ಸಿಂಪರಣೆ ಆಗಿ 15 ದಿವಸ ಆದ್ಮೇಲೆ ಇನ್ನೊಂದು ಸಿಂಪರಣೆ ಮಾಡಿದ್ರೆ ಈ ಒಂದು ಗೂಡು ಮಾರು ಹುಳವನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಹಾಗೆಯೇ ಈಗ ಕಾಯಿ ಕರಕವನ್ನು ನಾವು ನೋಡಿದಾಗ ಈ ನಾನಾಗಲೇ ಹೇಳಿದೆ ಮೊಗ್ಗು ಮತ್ತು ಹೂಗಳನ್ನ ಬಾಧಿಸುತ್ತೆ. ಇದರಿಂದ ಸಹ ಹೂಗಳು ಉದುರೋದು ಕಾಯಿಗಳು ಕಟ್ಟೋದು ತೊಂದರೆ ಆಗ್ತದೆ. ಇದರಲ್ಲಿ ನಮಗೆ ಈ ಶಿಫಾರಸು ಮಾಡಿದ ಕೀಟನಾಶಕಗಳಂದ್ರೆ ಇಂಡಾಕ್ಸಾಕಾರ್ಬ್ ಅನ್ನೋ ಒಂದು ಕೀಟನಾಶಕವನ್ನು ಸುಮಾರು 1/2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಬಹುದು. ಅಥವಾ ಈ ಸ್ಪೈನೋಸಾರ್ಡ್ ಅನ್ನೋ ಒಂದು ಕೀಟನಾಶಕವನ್ನು 0.15 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಕ್ಲೋರೋಪೈರಿಫಾಸ್ ಅನ್ನೋ ಕೀಟನಾಶಕವನ್ನು 2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ನಾವು ಹೂ ಮತ್ತು ಮಗ್ಗಿನ ಹಂತಗಳಲ್ಲಿ ಸಿಂಪರಣೆ ಮಾಡಿದಾಗ ಇದು ಹತೋಟಿಯಿಂದ ನಾವು ಮಾಡಬಹುದು. ಇನ್ನು ರೋಗಗಳು ಕೂಡ ಬರ್ತವೆ ತೊಗರಿಗೆ. ಹೌದು, ಮುಖ್ಯವಾದ ರೋಗಗಳು ಯಾವ್ಯಾವು ಅಂತ ಈಗ ಮುಖ್ಯವಾದ ರೋಗಗಳು ಹೇಳಿದೆ, ಸೊರಗು ರೋಗ ಮತ್ತು ಬಂಜೆ ರೋಗ, ಈ ಎರಡು ಬಹಳ ಮುಖ್ಯವಾದ ರೋಗ. ಈ ಸೊರಗು ರೋಗವನ್ನು ನಾವು ತಗೊಂಡಾಗ ಎಲ್ಲೆಲ್ಲಿ ಸೊರಗು ರೋಗದ ಬಾಧೆ ಇರುತ್ತೆ ಅಂತ ಕಡೆ ನಾವು ಈ ಬೀಜೋಪಚಾರವನ್ನು ಸಹ ಮಾಡಬಹುದು. ಈ ಕಾರ್ಬೆಂಡೆಜಿಮ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನ ಸುಮಾರು 1 ಕೆಜಿ ಬೀಜಕ್ಕೆ 2 ಗ್ರಾಂನಂತೆ ಸೇರಿಸಿ ಬೀಜೋಪಚಾರ ಮಾಡಿ ಬಿತ್ತಿದಾಗ ಈ ಒಂದು ಹತೋಟಿ ಬರುತ್ತೆ. ಕೆಲವು ಒಂದು ಸಂದರ್ಭಗಳಲ್ಲಿ ಈ ರೈತ ಬಾಂಧವರಿಗೆ ಈ ಬೀಜೋಪಚಾರ ಮಾಡಲಿಕ್ಕೆ ಆಗಿರಲ್ಲ. ಈ ಸೊರಗು ರೋಗ ಬಂದಾಗ ಈ ಗಿಡಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಬಾಡ್ತವೆ. ಸುಮಾರು ಒಂದು 45-50 ದಿವಸ ಆದ್ಮೇಲೆ ಹಸಿರು ಗಿಡಗಳೇ ಬಾಡ್ತಾ ಹೋಗುತ್ತೆ. ತದನಂತರ ಹೂವಿನ ಹಂತದಲ್ಲಿ ಈ ಗುಂಪು ಗುಂಪಾಗಿ ಗಿಡಗಳು ಸತ್ತು ಹೋಗೋದನ್ನ ನಾವು ನೋಡ್ತೇವೆ. ಇದು ಸೊರಗು ರೋಗದ ಲಕ್ಷಣಗಳು. ಸೊ ಈ ಒಂದು ಸೊರಗು ರೋಗ ಬಂದಾಗ ನಾವು ಈ ಕಾರ್ಬನ್ ಡಿಜಿಮ್ ಅನ್ನ ಸಿಂಪರಣೆಯನ್ನ ಮುಖ್ಯವಾಗಿ ಜಮೀನಿಗೆ ಹಾಕಬೇಕಾಗುತ್ತೆ. ಜಮೀನಿಗೆ ನೀರಿನಲ್ಲಿ ಸೇರಿಸಿ ನಾವು ಜಮೀನಿಗೆ ಎಲ್ಲೆಲ್ಲಿ ಗಿಡಗಳು ಬಾಡ್ತಾ ಇದೆ ಅಂತ ಕಡೆ ನಾವು ಗಿಡಗಳ ಸುತ್ತ ಈ ದ್ರಾವಣವನ್ನು ಹಾಕಬೇಕಾಗುತ್ತೆ. ಮುಂದುವರೆದು ಹೆಚ್ಚಾಗಿ ಈ ಗಿಡಗಳು ಬಾಧಿದಾಗ ಅಥವಾ ಬಾಧಿಸಿದಾಗ ಅವನ್ನ ಕಿತ್ತು ನಾಶ ಮಾಡೋದು ಒಂದು ಕ್ರಮ ಆಗುತ್ತೆ. ಇನ್ನೊಂದು ಮುಖ್ಯ ಅಂದ್ರೆ ಈ ಟ್ರೈಕೋಡರ್ಮ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಸಹ ನಾವು ಬೀಜೋಪಚಾರದ ಮಾಡಿದಾಗ ಅಂದ್ರೆ ಜೈವಿಕ ಶಿಲೀಂಧ್ರ ನಾಶಕವನ್ನು 1 ಕೆಜಿ ಬೀಜಕ್ಕೆ 5 ಗ್ರಾಂ ನಂತರ ಸೇರಿಸಿ ಬೀಜೋಪಚಾರ ಮಾಡೋದು. ಅಥವಾ ಈ ನಾವು ಈ ತಿಪ್ಪೆ ಗೊಬ್ಬರವನ್ನ ನಾವು ಭೂಮಿಗೆ ಹಾಕ್ಬೇಕಾದ್ರೆ ತಿಪ್ಪೆ ಗೊಬ್ಬರದಲ್ಲಿ ಸೇರಿಸಿ ನಾವು ಹಾಕ್ಬೋದು. ಅದು ಒಂದು ಒಳ್ಳೆ ಕ್ರಮ. ಈ ಒಂದು ಇದರಿಂದ ನಾವು ಸೊರಗು ರೋಗವನ್ನ ನಿಯಂತ್ರಣ ಮಾಡಬಹುದು. ಆದಾಗ್ಯೂ ಹೇಳಿದೆ ನಾನು ಈ ಸೊರಗು ರೋಗ ನಿರೋಧಕ ತಳಿಗಳು ಸಹ ಬಂದಿದೆ. ಈಗ BRG5 ಅಂತಕ್ಕಂಥ ತಳಿ ಮತ್ತೆ BRG3 ತಳಿ ಬಂದಿರೋದ್ರಿಂದ ಈ ತಳಿಗಳನ್ನು ಅಂತ ಆಯಾ ಕ್ಷೇತ್ರದಲ್ಲಿ ನಾವು ಬಿತ್ತನೆ ಮಾಡುವುದರಿಂದ ಇದರ ಹತೋಟಿಯನ್ನು ಸಹ ಮಾಡಬಹುದು. ಹಾಗೆ ಬಂಜೆ ರೋಗ ಅನ್ನೋ ಒಂದು ರೋಗ, ಇದು ಈ ನುಸಿಗಳಿಂದ ಆಡ್ತಕ್ಕಂಥ ಒಂದು ರೋಗ. ಈ ನುಸಿಗಳು ಏನು ಮಾಡುತ್ತೆ ಅಂದರೆ ಬೇರೆ ಬೆಳೆಗಳಿಂದ ಈ ತೊಗರಿಗೆ ಬಂದಾಗ ಅದು ನಂಜಾಣುವನ್ನು ತಡೆದು ಹರಡಿ ಈ ಬಂಜೆ ರೋಗ ಈಗ ಬರ್ತದೆ. ಅದರಿಂದ ನಾವು ಈ ನುಸಿನ ಹತೋಟಿ ಮಾಡಬೇಕಾಗತ್ತೆ. ಈ ನುಸಿಗಳು ಸುಮಾರು 45-50 ದಿವಸಗಳಲ್ಲಿ ಬಾಧಿಸ್ತಕ್ಕಂಥದ್ದು. ಈ ನುಸಿನಾಶಕಗಳಾದ ಈ ಡೈಕೋಫಾಲ್ ಅಂತ ಒಂದು ನುಸಿನಾಶಕ ಬರುತ್ತೆ. ಈ ನುಸಿನಾಶಕವನ್ನು ಸುಮಾರು 2.5 ml 1 L ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡುವುದರಿಂದ ಈ ನುಸಿಯನ್ನು ನಾವು ಹತೋಟಿ ಮಾಡಬಹುದು. ಈ ನುಸಿ ಹತೋಟಿ ಆದರೆ ಈ ರೋಗ ಬರೋದಿಲ್ಲ. ಮುಂದುವರೆದು ಇತ್ತೀಚೆಗೆ ಈಗ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ, BRG3 ಅಂತಕ್ಕಂಥದ್ದು. ಅದಕ್ಕೆ ನಿರೋಧಕ ಶಕ್ತಿ ಏನಿದೆ, ಮುಂದೆ ರೈತರು ಆ ಒಂದು ತಳಿಯನ್ನು ಬೆಳೆಯೋದ್ರಿಂದ ಈ ಬಂಜೆ ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ತೊಗರಿಯ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ K. Murali ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9980520498. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9980520498. ತುಂಬ ಸಂತೋಷ ಡಾಕ್ಟರ್ ಮುರಳಿಯವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೊಗರಿಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೊಗರಿ ತಳಿಗಳು ಮತ್ತು ಬೇಸಾಯ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ K. Murali ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ. ಹೆಸರು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ. ಈ ಹೆಸರನ್ನು ನಾವು ಕೆಂಪು ಮಣ್ಣು ಮತ್ತು ಕಬ್ಬಿನ ಪ್ರದೇಶದಲ್ಲಿ ಮುಂಗಾರಿನಲ್ಲಿ ಖುಷ್ಕಿ ಬೆಳೆಯಾಗಿ, ಬೇಸಿಗೆನಲ್ಲಿ ನೀರಾವರಿ ಬೆಳೆಯಾಗಿ ಬೆಳಕಬಹುದು. ಹಲವಾರು ಸುಧಾರಿತ ತಳಿಗಳಿದ್ದಾವೆ. ಅದರಲ್ಲಿ P16 ಬಹಳ ಮುಖ್ಯವಾದಂಥ ತಳಿ. 65-70 ದಿನದಲ್ಲಿ ಇದು ಕೊಯ್ಲಿ ಬರುತ್ತೆ. ಹೆಚ್ಚಿನ ಒಂದು ಉಷ್ಣತೆಗೆ ಇದು ಸಹಿಷ್ಣುತೆಯನ್ನು ಪಡ್ಕೊಂಡಿದೆ. ಬೇಸಿಗೆಗೆ ಇದು ಸೂಕ್ತವಾದಂಥ ತಳಿ. ಪೂಸಾ ಬೈಸಾಕಿ ಅಂತ ಮತ್ತೊಂದು ತಳಿ ಇದೆ. ಇದು 65-70 ದಿನದಲ್ಲಿ ಕೊಯ್ಲಿ ಬರುತ್ತೆ. ಇದು ಎಲೆ ಚುಕ್ಕೆ ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿದೆ. PDM 84-178 ಅಂತ ಒಂದು ತಳಿ ಇದೆ. ಇದು 70-75 ದಿನಗಳ ಕೊಯ್ಲಿ ಬರುತ್ತೆ. ಇದು ನೀರಾವರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ. KKM 3 ಅಂತ ಮತ್ತೊಂದು ತಳಿ ಇದೆ. ಇದು 65-70 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿ. ಅಲ್ಪಾವಧಿ ತಳಿ. ಮಧ್ಯಮ ಗಾತ್ರದ ಸಾಧಾರಣ ಹೊಳಪಿನ ಕಾಳನ್ನು ಇದು ಹೊಂದಿರುತ್ತೆ. ಒಂದೇ ಹಂತದಲ್ಲಿ ಇದು ಕಟಾವಿಗೆ ಬರುತ್ತೆ. ಮುಖ್ಯವಾಗಿ ನಾವು ಖುಷ್ಕಿ ಬೆಳೆಯುವಾಗ ಎಕರೆಗೆ 2-3 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಪಡಿಬಹುದು. ಇನ್ನು ನಾವು ಬೇಸಾಯಕ್ಕೆ ಪ್ರತಿ ಎಕರೆಗೆ 6-8 kg ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. 3 ton ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಈ 6-8 kg ಬಿತ್ತನೆ ಬೀಜಕ್ಕೆ ನಾವು ಈ ರೈಸೋಬಿಯಂ ಜೀವಾಣು ಗೊಬ್ಬರ ಮತ್ತು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಉಪಚರಿಸಬೇಕಾಗತ್ತೆ. ಇದಕ್ಕಾಗಿ ಈ ರೈಸೋಬಿಯಂ ಜೀವಾಣು ಗೊಬ್ಬರ 200 g ಬೇಕತ್ತೆ. ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರ 200 g ಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ, ನಾವು ಖುಷ್ಕಿನಲ್ಲಿ ಮುಂಗಾರಿನಲ್ಲಿ ಬೇಸಾಯ ಮಾಡುವಾಗ ಪ್ರತಿ ಎಕರೆ 5 kg ಸಾರಜನಕ, 10 kg ರಂಜಕ ಮತ್ತು 10 kg ಪೊಟ್ಯಾಷ್ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಈ ಸತುವನ್ನು ನಾವು ಒದಗಿಸುವಂಥ ದೃಷ್ಟಿಯಿಂದ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟನ್ನು ಪೂರೈಕೆ ಮಾಡಬೇಕಾಗತ್ತೆ. ಇನ್ನು ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಬಿತ್ತನೆಯ ಮೊದಲು ಎಕರೆಗೆ ಬೇಕಾಗುವಂಥ ಬಿತ್ತನೆ ಬೀಜಕ್ಕೆ 200 g ರೈಸೋಬಿಯಂ ಜೀವಾಣು ಗೊಬ್ಬರ ಮತ್ತು 200 g ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಉಪಚರಿಸಬೇಕಾಗತ್ತೆ. 12 ಅಂಗಲ ಅಂತರದ ಸಾಲಿನಲ್ಲಿ 4 ಅಂಗಲ ಅಂತರದಲ್ಲಿ ನಾವು ಸಾಲಿನಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಬಿತ್ತನೆ ಮಾಡಿದ 40 ದಿವಸದ ಒಳಗಾಗಿ 2 ಸಾರಿ ಅಂತರ ಬೇಸಾಯ ಮಾಡಬೇಕು. ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಇಲ್ಲಿ ಕೆಲವೊಂದು ಅಂಶಗಳ ಕಡೆಗೆ ಗಮನ ಕೊಡಬೇಕು. ನಾವು ಬಿತ್ತನೆಗಿಂತ 2-3 ವಾರ ಮೊದಲು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಪ್ರತಿ ಎಕರೆಗೆ 4 kg ಈ ಸತುವಿನ ಸಲ್ಫೇಟನ್ನು ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೋದು. 2% ಸುಣ್ಣದ ಕ್ಲೋರೈಡ್ನಲ್ಲಿ ಬಿತ್ತನೆ ಬೀಜವನ್ನು 1 ಗಂಟೆ ಕಾಲ ನೆನೆಸಿ 7-8 ಗಂಟೆ ನೆರಳಿನಲ್ಲಿ ಒಣಗಿಸೋದ್ರಿಂದ ಬರೋ ನಿರೋಧಕ ಶಕ್ತಿಯನ್ನು ಈ ಬಿತ್ತನೆ ಬೀಜಗಳು ಪಡ್ಕೊಳ್ತವೆ. ಮುಸ್ಕಿನ ಜೋಳದ ಜೊತೆಯಲ್ಲಿ ನಾವು ಹೆಸರು ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಒಂದು ಸಾಲು ಮುಸ್ಕಿನ ಜೋಳ, ಒಂದು ಸಾಲು ಹೆಸರು, ಈ ಒಂದು ಅನುಪಾತದಲ್ಲಿ ನಾವು ಬೆಳ್ಕೊಳ್ಳೋದ್ರಿಂದ ಉತ್ತಮವಾದಂಥ ಆದಾಯವನ್ನು ಪಡೆಯಬಹುದು. ಅಂತರ ಬೆಳೆಯಾಗಿ ಹೆಸರನ್ನು ನಾವು ಬೆಳೆಯುವಾಗ ಎಕರೆಗೆ 3/4 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬಳಸಿದ್ರೆ ಸಾಕಾಗತ್ತೆ. ಮುಖ್ಯವಾಗಿ ಈ ಮುಂಚಿತವಾಗಿ ಬಿತ್ತನೆ ಮಾಡಿದಂಥ ಬೆಳೆಯಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಕಾಯಿಗಳನ್ನು ಒಳೆದ ತಕ್ಷಣ ಕೊಯ್ಲು ಮಾಡೋದರಿಂದ ಈ ಗಟ್ಟಿ ಕಾಳುಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಆ ಒಂದು ಕಾಲಕ್ಕೆ ಅನುಗುಣವಾಗಿ ಸೂಕ್ತವಾದ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಹೆಸರಿನ ಒಂದು ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳಲ್ಲಿ ಎಲೆ ಜಿಗಿ ಹುಳು, ಸಸ್ಯಹೀನು, ಕಾಂಡ ಕೊರಕ ನೊಣ, ಇದನ್ನು ಅಗ್ರೋಮೈಸಿಮ್ ನೊಣ ಅಂತ ಕೂಡ ಕರೀತಾರೆ. ಹಾಗೆಯೇ ಕೊಂಬಿನ ಹುಳು ಬಹಳ ಮುಖ್ಯವಾದಂಥವು. ಇನ್ನು ರೋಗಗಳಿಗೆ ಬಂದರೆ ಈ ನಂಜು ರೋಗ ಅಂತ ಬರುತ್ತೆ, ಹಳದಿ ನಂಜಾಣು ರೋಗ, ಬೂದಿ ರೋಗ ಮತ್ತು ಎಲೆ ಚುಕ್ಕೆ ರೋಗಗಳು ಕಂಡುಬರ್ತವೆ. ಇವುಗಳು ಕಂಡುಬಂದಾಗ ತಜ್ಞರ ಒಂದು ಮಾರ್ಗದರ್ಶನದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕೃಷಿ ಮಾಹಿತಿಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ, ಸಮಯ 6:01:06. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಕೇಳಲಿದ್ದೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ. 7:45 ದೈಹಿಕ ಸಬಲೀಕರಣ ಹಾಗೂ ಮಾನಸಿಕ ಸಬಲೀಕರಣ, ಈ ಕುರಿತು ಮಾತನಾಡುತ್ತಾರೆ ಡಾ ಅನನ್ಯ ಕಾರಿಕಾಲ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:05 ರೇಡಿಯೋ ಧಾರಾವಾಹಿ ಚಿರಸ್ಮರಣೆ, ನಿರಂಜನ ಅವರ ಕಾದಂಬರಿಯ ರೇಡಿಯೋ ರೂಪ, ಕೆ ರಾಜೇಂದ್ರ ಕಾರಂತ್, ನಿರ್ಮಾಣ ಎಚ್ಎಸ್ ಸರಸ್ವತಿ. 9:30 ಕನ್ನಡ ಭಾರತಿ ಗೀತರೂಪಕ, ಯಕ್ಷ ಭಾವಗೀತ, ರಚನೆ ಮತ್ತು ಪ್ರಸ್ತುತಿ ಅನಂತ ಪದ್ಮನಾಭ ಪಾಠಕ್, ನಿರ್ಮಾಣ ದಿವಾಕರ್ ಹೆಗಡೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:05 ನಾಟಕ ಗಣತಿ ಗಣಾಚಾರಿ, ಮೂಲ ಸಣ್ಣಕತೆ ಜಯತೀರ್ಥ ರಾಜಪುರೋಹಿತರು, ರೇಡಿಯೋ ರೂಪ ಗೋಪಾಲ ಆಶ್ರಿತ್, ನಿರ್ದೇಶನ ಎಸ್ಎಸ್ ಉಮೇಶ್.